ಈ ಮಹಾವಿದ್ಯಾಲಯವು ಕೂಡ ವಿದ್ಯಾರ್ಥಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ನಿಯೋಜಿಸಿ ಅವರಿಗೆ ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ 2022-23 ಸಾಲಿನ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಹೇಗೆ ಆಯೋಜನೆ ಮಾಡಿದೆ, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯ ರಾಯಚೂರು, ಯಾವ ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಗ್ರಾಮೀಣ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂಬಂತ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ರಾಯಚೂರು ಕೃಷಿ ಮಹಾವಿದ್ಯಾಲಯದ ಡೀನ್ರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರು ಮೊದಲಿಗೆ ನಮ್ಮ ಕೇಳುಗರೊಂದಿಗೆ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರ ಮಹತ್ವ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೃಷಿ ಶಿಕ್ಷಣದಲ್ಲಿ ಅಂದರೆ ಸ್ನಾತಕ ಪದವಿಯಲ್ಲಿ ಅಂತಿಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅದು ಗ್ರಾಮೀಣ ಉದ್ಯಮಶೀಲತೆ ಅರಿವು ಮೂಡಿಸುವ ಅಭಿವೃದ್ಧಿ ಯೋಜನೆ. ಇದು ನಮ್ಮ ಒಂದು ICAR ಅಂತ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಒಂದು ಪ್ರಮುಖ ಯೋಜನೆ ಆಗಿತ್ತು. ಈ ಒಂದು ರೆಡಿ ಪ್ರೋಗ್ರಾಮ್ ಏನಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಂತಿಮ ವರ್ಷದಲ್ಲಿ ಏನಪ್ಪ ಅಂದರೆ ಮುಗಿಸಿದಾಗ ಮಾತ್ರ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯತೆ ಇದೆ. ಈಗಿನ ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವೇನಪ್ಪ ಅಂದರೆ ನಮ್ಮ ಒಂದು ಶಿಕ್ಷಣವನ್ನು ಕೂಡ ರೂಪಿಸಬೇಕಾಗುತ್ತೆ ಅಥವಾ ಮರುರೂಪಿಸಬೇಕಾಗುತ್ತೆ. ಈ ಶಿಕ್ಷಣ ಅಂದ ತಕ್ಷಣ ಶಿಕ್ಷಣ, ಉದ್ಯಮ, ಉದ್ಯೋಗ ಇವಕ್ಕೆ ನೇರವಾದ ಒಂದು ಸಂಬಂಧವಿರುತ್ತೆ. ಯಾವುದೇ ಶಿಕ್ಷಣವು ಉದ್ಯಮಶೀಲತೆಯೊಂದಿಗೆ ಬೆರೆತಾಗ ಮಾತ್ರ ಉದ್ಯೋಗ ಸೃಷ್ಟಿಯಾಗಲು ಸಾಧ್ಯತೆ ಇದೆ ಅಥವಾ ಉದ್ಯೋಗ ಏನಪ್ಪ ಅಂದರೆ ಕೊಡಲಿಕ್ಕೆ ಅಥವಾ ನೀಡುವಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಹೊಸ ಶಿಕ್ಷಣ ನೀತಿ ಕೂಡ ಇದೇ ಒಂದು ತಳಹದಿಯ ಮೇಲೆ ರೂಪುಗೊಳ್ತಾ ಇದೆ. ಇನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಕೊನೆಯ ವರ್ಷದ ವಿದ್ಯಾರ್ಥಿಗಳು ಅಂದರೆ BSc ಪದವಿ ಏನಪ್ಪ ಅಂದರೆ 4 ವರ್ಷದ ಹಂತದಲ್ಲಿರುತ್ತೆ. 4 ವರ್ಷ ಮೊದಲು 3 ವರ್ಷ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಆಗಲಿ ಪ್ರಾಕ್ಟಿಕಲ್ಸು ಥಿಯರಿ ಮುಖಾಂತರ ಕಲಿಯುತ್ತಾರೆ. ತದನಂತರ 4ನೇ ವರ್ಷದಲ್ಲಿ ಅಂದರೆ ಅಂತಿಮ ವರ್ಷದಲ್ಲಿ ಅವರೇನಂತಂದರೆ ಹಳ್ಳಿಯಲ್ಲಿದ್ದು ಸಾಕಷ್ಟು ರೀತಿಯ ಕಲಿತಂಥ ಒಂದು ಕಾರ್ಯಕ್ರಮದ ಒಂದು ಅನುಭವವನ್ನು ಪಡೆದುಕೊಂಡು ಹೆಚ್ಚಿನ ಒಂದು ರೂಪುಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ರೆಡಿ ಪ್ರೋಗ್ರಾಮ್ ಅಂತ ಕಡ್ಡಾಯ, ಇದು ಮುಗಿಸಿದಾಗ ಮಾತ್ರ ಅವರು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ರೆಡಿ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಏನಂತಂತಂದರೆ ಉದ್ಯಮ ಆಗು ಮತ್ತು ಉದ್ಯೋಗ ನೀಡು, ಈ ಒಂದು ತಳಹದಿಯ ಮೇಲೆ ಈ ಕಾರ್ಯಕ್ರಮ ಏನಪ್ಪ ಅಂದರೆ ರೂಪುಗೊಂಡಿದೆ. ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 2016-17 ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಎಲ್ಲ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ. ಇದು BSc ಕೃಷಿಯಲ್ಲಿ ಏನಪ್ಪ ಅಂದರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಂಪಲ್ಸರಿ ಆ ಒಂದು ವರ್ಷ ಏನಪ್ಪ ಅಂದರೆ ಈ ಅನುಭವವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ಈ ಒಂದು ರೆಡಿ ಪ್ರೋಗ್ರಾಮ್ ಅಂತ ನಾವೇನು ಹೇಳಿದ್ವಿ, ಈ ರೆಡಿ ಪ್ರೋಗ್ರಾಮ್ನಲ್ಲಿ ಮುಖ್ಯವಾಗಿ 2 ಘಟಕಗಳಿವೆ. ಒಂದು ರಾವೆ ಅಂತಂದರೆ ಕರಿತೀವಿ, ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್, ಇದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂತ ನಾವು ಹೇಳ್ಬೋದು. ಇನ್ನೊಂದು ಏನಂತಂದರೆ ಎಕ್ಸ್ಪೆಷಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ, ಇದು ಕಲಿಕೆಯ ಒಂದು ಅನುಭವದ ಕಲಿಕೆಯ ಒಂದು ಪ್ರೋಗ್ರಾಮು. ಇವು 2 ಪ್ರೋಗ್ರಾಮ್ ಏನಪ್ಪ ಅಂದರೆ ಈ ಒಂದು ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡ್ತಾರೆ. ಈಗ ಮೊದಲನೇ ಪ್ರೋಗ್ರಾಮ್ ರಾವೆ ಪ್ರೋಗ್ರಾಮ್ ಅಂತ ಏನು ಹೇಳಿದೆ ನಾನು, ಅದು ಏನಪ್ಪ ಅಂದರೆ ಅದು ಕೂಡ ಒಂದು ಸೆಮಿಸ್ಟರ್ ಅಂತಂದರೆ ಒಂದು ಷಣ್ಮಾಸಿಕದಲ್ಲಿ ಅವ್ರು ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು 2ನೇ ಕಾರ್ಯಕ್ರಮ ಏನಪ್ಪ ಅದು ಕೂಡ ಒಂದು ಷಣ್ಮಾಸಿಕ ಅಂದರೆ 2 ಷಣ್ಮಾಸಿಕದಲ್ಲಿ ಈ ಒಂದೊಂದು ಷಣ್ಮಾಸಿಕದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಅವರು ಪೂರ್ಣಗೊಳಿಸ್ತಾರೆ. ಈ ರಾವೆ ಈ ಕೃಷಿ ಗ್ರಾಮೀಣ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂತಂದರೆ ಈ ಹುಡುಗರು ನಮ್ಮ ವಿದ್ಯಾರ್ಥಿಗಳು ಹಳ್ಳಿಗಳೆಲ್ಲ ಇರ್ತಾರೆ, ಹಳ್ಳಿಗಳಿರೋದ್ರಿಂದ ಹಳ್ಳಿಯ ಪರಿಸ್ಥಿತಿಯನ್ನು ಅವರು ಅಧ್ಯಯನ ಮಾಡಿಕೊಳ್ಳಲಿಕ್ಕಾಗ್ತದೆ. ಮತ್ತು ಕೃಷಿ ತಂತ್ರಜ್ಞಾನ, ನಾವೇನು ವರ್ಷ ವರ್ಷ ಕೃಷಿ ತಂತ್ರಜ್ಞಾನ ತರ್ತೀವಿ ಅದು ಎಷ್ಟರ ಮಟ್ಟಿಗೆ ಅಳವಡಿಕೆ ಆಗ್ತಾ ಇದೆ, ಯಾವುದರಲ್ಲಿ ಲ್ಯಾಕ್ಯೂನ ಇದೆ, ಏನಿದೆ ಅದರ ಬಗ್ಗೆ ಕೂಡ ಅವರು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಇಲ್ಲಿದೆ. ಮತ್ತು ರೈತರ ಸಮಸ್ಯೆಗಳನ್ನು ಕೂಡ ಅವರು ವಿಶ್ಲೇಷಿಸಿ ಅಧ್ಯಯನ ಮಾಡಿ ಪ್ರಿಯಟೈಸ್ ಮಾಡಿ ಮತ್ತು ತದನಂತರ ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ಅರಿವು ಮೂಡುವ ಒಂದು ಕಾರ್ಯಕ್ರಮ ಬರುತ್ತೆ. ಇದರ ಜೊತೆಯಲ್ಲಿ ಅವರು ಒಂಥರ ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಏನಂತೀವಿ ಅದು ಕೂಡ ಕಲೀಲಿಕ್ಕೆ ಸಾಧ್ಯತೆ ಇದೆ. ಮತ್ತು ರೈತರ ಜೊತೆಯಲ್ಲಿ ಕೆಲಸ ಮಾಡಲು ಅವರ ಮನಸ್ಥಿತಿಯನ್ನು ಇಲ್ಲಿ ಹದಗೊಳಿಸುವುದು ಮುಖ್ಯವಾದ ಒಂದು ಉದ್ದೇಶ ಇಲ್ಲಿ ಆಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ರಾವೆ ಕಾರ್ಯಕ್ರಮದಲ್ಲಿ ರೈತರ ಒಂದು ಆರ್ಥಿಕ ಸಾಮಾಜಿಕ ಒಂದು ವಿಶ್ಲೇಷಣೆಗಳನ್ನು ಅಧ್ಯಯನ ಮಾಡ್ತಾರೆ. ತದನಂತರ ಅವರ ಸಮಸ್ಯೆಗಳನ್ನು ಏನೆಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅವರು ವಿದ್ಯಾರ್ಥಿಗಳು ಹಳ್ಳಿಗಳಲ್ಲೇ ಇರೋದರಿಂದ ಪ್ರತಿದಿನ ಸುಮಾರು ಹಳ್ಳಿಗಳಿಂದ 8-10 ವಾರ ಹಳ್ಳಿಗಳಲ್ಲಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಳ್ಳಿಗಳಲ್ಲಿರೋದ್ರಿಂದ ಪ್ರತಿದಿನ ಅಂತಂದ್ರೆ ಒಂದು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಬೆಳೆಗಳಿಗೆ ಆಗುವಂಥ ಒಂದು ಸಮಸ್ಯೆಗಳು ಏನಿದೆ ಅಲ್ಲೇ ಏನಪ್ಪ ಅಂದರೆ ಅವರು ನಿರ್ಧಾರ ಕೈಗೊಂಡು ಅವರಿಗೆ ಒಂಥರ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಆ ಕಾನ್ಫಿಡೆನ್ಸ್ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಹೊಸ ತಂತ್ರಜ್ಞಾನಗಳು ವರ್ಗಾವಣೆ ಮಾಡುವುದು ಹೇಗೆ, ವರ್ಗಾವಣೆ ಮಾಡೋದ್ರಿಂದ ಎಷ್ಟು ವರ್ಗಾವಣೆ ಆಗಿದೆ, ಯಾವ ರೀತಿಯಾಗಿ ಅನುಕೂಲ ಇದೆ, ಇನ್ನಂಥ ರೈತರು ಈಗ ನಮ್ಮ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ತಾವು ಒಂದು ಹೊಸ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ತದನಂತರ ಅವರು ರೈತರಿಂದ ಕಲಿಯುವುದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಅನುಷ್ಠಾನಗೊಳ್ಳದಂತ ನಾವು ಹೇಳ್ಬೋದು. ತರಬೇತಿ ಮುಖಾಂತರ ಆಗಲಿ, ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷ ಮುಖಾಂತರ ಆಗಲಿ, ಅಥವಾ ಸೆಮಿನಾರ್ಗಳ ಮುಖಾಂತರ ಆಗಲಿ, ಎಲ್ಲ ರೀತಿಯಿಂದ ಏನಂತಂದ್ರೆ ರೈತರು ನಮ್ಮ ವಿದ್ಯಾರ್ಥಿಗಳೇನಪ್ಪ ರೈತರ ಜೊತೆಯಲ್ಲಿ ಒಡನಾಡಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳ್ತಾ ಇದೆ. ಇನ್ನು ಇದಲ್ಲದ ಇನ್ನೂ ಒಂದು ಉದ್ದೇಶ ಅಂತಂದ್ರೆ ಸರ್ಕಾರ ನಮ್ಮ ಒಂದು ಘನ ಸರ್ಕಾರ ಏನಪ್ಪ ಗ್ರಾಮೀಣ ಅಭಿವೃದ್ಧಿ ಇರಬಹುದು, ಕೃಷಿ ಯೋಜನೆ ಅಭಿವೃದ್ಧಿ ಇರಬಹುದು, ಈ ಒಂದು ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತದೆ. ಆ ಕಾರ್ಯಕ್ರಮಗಳ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ, ಅದರಿಂದ ರೈತರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ಉದ್ದೇಶ ಮಾಡ್ತಾರೆ. ಈ ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಒಂದು 6 ತಿಂಗಳು ಏನಪ್ಪ ಅಂದ್ರೆ ಹಳ್ಳಿಯಲ್ಲಿ ಏನಿರ್ತಾರೆ ಈ ರಾವೇ ಪ್ರೋಗ್ರಾಮಲ್ಲಿ ಅವರ ಒಂದು ಆತ್ಮವಿಶ್ವಾಸ ಅಭಿವೃದ್ಧಿಯಾಗಿ ಆತ್ಮವಿಶ್ವಾಸದಿಂದ ಕೃಷಿಯಲ್ಲಿ ಬರುವಂಥ ಯಾವುದೇ ಸಮಸ್ಯೆಗಳು ಇರ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೆ ಎದುರಿಸಲಿಕ್ಕೆ ಒಂದು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಾ ಇಲ್ಲಿ ಹೇಳ್ತೀನಿ. ಇನ್ನು ಈಗಾಗಲೇ ನಾ ಹೇಳಿದೆ ರಾವೆ ಅಂದ ತಕ್ಷಣ ಅದು 20 ವಾರದ ಒಂದು ಕಾರ್ಯಕ್ರಮ. 20 ವಾರದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡಿರ್ತೀವಿ. ಮೊದಲನೇದಾಗಿ ಏನಂತಂದ್ರೆ ಒಂದು ವಾರ ಏನಪ್ಪ ಅಂದ್ರೆ ಜನರಲ್ ಬಗ್ಗೆ ಪ್ರೋಗ್ರಾಮ್, ಜನರಲ್ ಓರಿಯೆಂಟೇಷನ್ ಬಗ್ಗೆ ಪ್ರೋಗ್ರಾಮ್ ಇರುತ್ತೆ. ತದನಂತರ ಹಳ್ಳಿಯಲ್ಲಿ ವಾಸ, ಸುಮಾರು ಏನಪ್ಪ 8-10 ವಾರಗಳ ಕಾಲ ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿರ್ತಾರೆ. ತದನಂತರ ಸಸ್ಯ ಚಿಕಿತ್ಸಾಲಯ ಅಂತಕೊಂಡು ಅದು ಕೂಡ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ದೆನ್ ಅಗ್ರೋ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಅಂದ್ರೆ ಕೃಷಿ ಜೊತೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು 3-4 ವಾರ ಏನಪ್ಪ ಬೆರೆತು ಅಲ್ಲಿಯ ಒಂದು ಉದ್ಯಮಿಯಲ್ಲಿ ಇರುವಂತಹ ಒಂದು ಸಮಸ್ಯೆ ಯಾವ ರೀತಿಯಾಗಿ ಇದನ್ನು ಮುಂದುವರಿಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಪ್ರಯತ್ನ ಮಾಡ್ತಾರೆ. ತದನಂತರ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್, ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಅದಲ್ಲದೇನಪ್ಪ ಅಂದ್ರೆ ಮಾರ್ಕೆಟಿಂಗ್ ಎಕ್ಸ್ಪೋಜರ್ ವಿಜಿಟ್ಸು, NGO ಸರ್ಕಾರೇತರ ಸಂಸ್ಥೆಗಳಿಗೆ ಕೂಡ ಈ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಒಡನಾಟ ಬೆಳೆಸಿಕೊಂಡು ಈ ಒಂದು 20 ವಾರ ಕಾರ್ಯಕ್ರಮದಲ್ಲಿ ಒಡನಾಟ ಬೆಳೆಸಿಕೊಂಡು ಅವರ ಒಂದು ತಮ್ಮ ಆತ್ಮವಿಶ್ವಾಸದ ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ. ಕೃಷಿ ಮಹಾವಿದ್ಯಾಲಯ ರಾಯಚೂರು ಹಮ್ಮಿಕೊಂಡಿರುವ 3 ತಿಂಗಳ ಅವಧಿಯ ಈ ಗ್ರಾಮೀಣ ಕೃಷಿ ಸೇವಾ ಅನುಭವ ಶಿಬಿರದ ಸಂದರ್ಭದಲ್ಲಿ ರಾಯಚೂರು ತಾಲೂಕಿನ ಇಬ್ರಾಹಂ ದೊಡ್ಡಿಯ ವಿದ್ಯಾರ್ಥಿಗಳಾದ ಲಾವಣ್ಯ ಹಾಗೂ ಇತರ ವಿದ್ಯಾರ್ಥಿಗಳು ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದು ಹೀಗೆ. ನಾವು ಇವಾಗ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ನಾವು ನಮ್ಮ ರಾಯಚೂರಿಗೆ ಸೇರಲ್ಪಟ್ಟ ಶಿವವಿಲಾಸ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಬಂದಾಗ ನಾವು ರೈತರ ಜೊತೆ ಸಂಪರ್ಕಿಸಕ್ಕೆ ಕಷ್ಟ ಏನಾಗಲಿಲ್ಲ, ಅಂದ್ರೂ ಪರಿಚಯ ಇದ್ರೆ ಒಂದು ಸ್ವಲ್ಪ ಸುಲಭ ಆಗುತ್ತಲ್ವಾ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಒಬ್ಬೊಬ್ರು ವಿದ್ಯಾರ್ಥಿಗಳು ತಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಬ್ಬೊಬ್ರು ವಿದ್ಯಾರ್ಥಿ ಕೂಡ 5-5 ರೈತರನ್ನ ಸಂಪರ್ಕ ಮಾಡೋಣ. ಅವ್ರ ಮನೆ ಹತ್ರ ಹೋಗಿರ್ಬೋದು ಅಥವಾ ಅವ್ರ ಹೊಲದ ಬಳಿ ಹೋಗಿರ್ಬೋದು, ಹೋಗಿ ಸಂಪರ್ಕ ಮಾಡಿದ್ರೆ ಅವ್ರನ್ನ ಫಸ್ಟ್ ನಾವು ಪರಿಚಯ ಮಾಡಿಕೊಂಡ್ರೆ ನಾವು ಮುಂದೆ ಇವಾಗ ಎಲ್ಲ ನಮ್ಗೆ ಇಲ್ಲಿ ಬಂದಿರೋ ನಾವು ಅವರಿಂದ ಕಲಿಯಕ್ಕೆ ಬಂದಿದ್ದೀವಿ, ಅವ್ರಿಗೂ ಏನಾದ್ರೂ ಇವಾಗ ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ನಮ್ಮಲ್ಲೂ ಕೇಳಿ ತಿಳ್ಕೊಬೋದು. ಮೊದಲು ಪರಿಚಯ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಮೊದಲು ಪರಿಚಯ ಮಾಡ್ಕೊಂಡ್ವಿ. ಒಬ್ಬೊಬ್ರು ವಿದ್ಯಾರ್ಥಿ ಹೋಗ್ಬಿಟ್ಟು 5-5 ರೈತರನ್ನ ಸಂಪರ್ಕಿಸಿ ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಪರಿಚಯ ಮಾಡಿಕೊಂಡು ಅವ್ರು ಅಲ್ಲಿ ಏನೇನು ಬೆಳೀತಾರೆ, ಆ ಬೆಳೆಗೆ ಅವ್ರು ಏನೇನು ಚಟುವಟಿಕೆ ಮಾಡ್ತಾರೆ, ಅಂದರೆ ಒಂದು ಯಾವುದೋ ಒಂದು ರೋಗ ಬಂತಪ್ಪ ಅಥವಾ ಕೀಟ ಬಂತಪ್ಪ ಅದಕ್ಕೆ ಯಾವ್ಯಾವ ಎಣ್ಣೆ ಸಿಂಪರಣೆ ಮಾಡ್ತಾರೆ, ಹಾಗೂ ಇನ್ನೂ ಏನೇನು ಚಟುವಟಿಕೆ ಮಾಡ್ತಾರೆ, ಒಂದು ಪಶುಸಂಗೋಪನೆ ಇರ್ಬೋದು, ರೈತರು ಮಾಡೋ ಕೆಲಸಗಳ ಅವ್ರ ದಿನಚರಿಯನ್ನು ನಾವು ಮೊದಲು ತಿಳ್ಕೊಳ್ಳೋಕೆ ಶುರು ಮಾಡಿದ್ವಿ. ತಿಳ್ಕೊಂಡು ನಾವು ಇಷ್ಟು ಏನು ಮಾಡಿದ್ವಿ, ಕ್ಲಾಸಲ್ಲಿ ನಾವು ಅದ್ರ ಬಗ್ಗೆ ಥಿಯರಿ ಕಲ್ತಿದ್ವಿ, ಅದೇ ನಾವು ಇಲ್ಲಿ ಬಂದು ಏನು ಮಾಡಿದ್ವಿ, ಪ್ರಾಯೋಗಿಕವಾಗಿ ಕಲಿಯೋಕ್ಕೆ ಶುರು ಮಾಡಿದ್ವಿ. ಅದನ್ನು ಒಂದು ಉದಾಹರಣೆಗೆ ಅಂತ ತಗೊಂಡ್ರೆ, ನಮ್ಮ ಶಿವವಿಲಾಸ ನಗರದಲ್ಲಿ ಹತ್ತಿ ಬೆಳೆನ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ನಾವು ಹೆಚ್ಚಾಗಿ ನಾವು ಬಂದಿದ್ದು ಶುರುವಿನಲ್ಲಿ ಎಲ್ಲರೂ ಹತ್ತಿಗೆ ಪರಾಗಸ್ಪರ್ಶ ಅಂತ ಮಾಡ್ತಿದ್ರು, ಅಂದರೆ ಪಾಲಿನೇಷನ್, ಬೀಜ ಬೆಳೆಯೋದ್ರಿಂದ ಅದನ್ನು ಪರಾಗಸ್ಪರ್ಶ ಅನ್ನೋದನ್ನ ಹೆಚ್ಚಾಗಿ ಮಾಡ್ತಾರೆ. ನಾವು ತರಗತಿನಲ್ಲಿ ಪರಾಗಸ್ಪರ್ಶನ ಕೇಳಿದ್ವಿ, ಒಮ್ಮೆ ಮಾಡಿದ್ವಿ ಅನ್ಸುತ್ತೆ, ಒಮ್ಮೆ ಮಾಡಿದ್ವಿ ಅಷ್ಟೇ. ಮೊದಲನೇ ವಾರ ಎಲ್ಲ ಇವಾಗ ರೈತರು ಏನು ಮಾಡ್ತಾರೆ, ನಾವು ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಜೊತೆ ನಮ್ಗಿನ್ನೂ ಕಮ್ಯುನಿಕೇಷನ್ ಇನ್ನೂ ಚೆನ್ನಾಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಅವ್ರ ಜೊತೆನೆ ಹೋಗಿ ದಿನ ಪರಾಗಸ್ಪರ್ಶನ ಪಾಲಿನೇಷನ್ ಮಾಡಕ್ ಶುರು ಮಾಡಿದ್ವಿ. ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ತಿದ್ವಿ ಅವ್ರ ಹೊಲಕ್ಕೆ, ಏನಕ್ಕಂದ್ರೆ ರೈತರು ಹೋಗೋದೆ ಬೆಳಗ್ಗೆ ಎದ್ದಿದ ತಕ್ಷಣ 5 ಗಂಟೆ ಅಂದ್ರೆ ಸಾಕು ಹೊಲಕ್ಕೆ ಹೋಗ್ಬಿಡ್ತಾರೆ ಅವರು. ನಾವು ಅಷ್ಟೇ, ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ, ಅಂದ್ರೆ ಎಲ್ಲರೂ ಒಂದೇ ಹೊಲಕ್ಕೆ ಹೋಗ್ತಿರ್ಲಿಲ್ಲ, ಒಬ್ಬೊಬ್ರು ಒಂದಿಬ್ಬಿಬ್ರು ವಿದ್ಯಾರ್ಥಿನಿ ಒಂದೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದೊಂದು ಹೊಲಕ್ಕೆ ಹೋಗಿ ಏನೇನು ಪರಾಗಸ್ಪರ್ಶ ನಾವು ಮಾಡಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ನಮ್ದು ಅವ್ರದ್ದು ನಮ್ದು ಕಮ್ಯುನಿಕೇಶನ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಯ್ತಾ ಬಂತು. ಹಂಗೆ ಆಯ್ತಾ ಬಂತು. ಅದಾದ್ಮೇಲೆ ಈ ಬೆಳೆಗೆ ನಾವು ಅಲ್ಲೇ ಹಂಗೆ ಅದ್ರ ಜೊತೆಗೆ ಮಾಡ್ತಾ ರೈತರು ಎಲ್ಲಿಂದ ಏನೇನು ಎಣ್ಣೆ ಹೊಡಿತಿದ್ದಾರೆ ಅಥವಾ ಏನೇನು ಅದಕ್ಕೆ ಯಾವುದೋ ಒಂದು ಕೊರತೆ ಬಂತು, ಒಂದು ಜಿಂಕ್ ಆಗಿರ್ಬೋದು, ಯಾವುದೋ ಮೆಗ್ನೀಷಿಯಂ, ಇವಾಗ ಕಾಟನ್ ರೆಡ್ನಿಂಗ್ ಅಂತ ಜಾಸ್ತಿ ಆಗುತ್ತೆ ಹತ್ತಿ ಬೆಳೆಯಲ್ಲಿ, ಅವಾಗ ಅವ್ರು ಏನೇನು ಎಣ್ಣೆ ಹೊಡ್ತಾರೆ ಅದನ್ನೆಲ್ಲ ಮೊದಲು ತಿಳ್ಕೊಳ್ಳೋಕೆ ಶುರು ಮಾಡಿದ್ವಿ, ಕಲಿಯೋಕೆ ಶುರು ಮಾಡಿದ್ವಿ. ನಾವು ಕಲ್ತ್ಕೊಂಡು ಹೀಗೆ ರೈತರು ಎಷ್ಟೊಂದು ಇವಾಗ ಗೊತ್ತಾಯಿತು ನಮಗೆ, ರೈತರು ಮಾಡ್ತಿದ್ದಾರೆ ಅವರು ದುಡ್ಡು ಎಷ್ಟು ಹಾಕ್ತಿದ್ದಾರೆ ಅವ್ರಿಗೆ ದುಡ್ಡು ಅಷ್ಟು ವಾಪಸ್ ಬರ್ತಿಲ್ಲ, ಬೆಳೆದು ಬರ್ತಿಲ್ಲ, ಅವರು ಎಣ್ಣೆ ಹೊಡೆದು ದುಡ್ಡು ವೆಚ್ಚ ಮಾಡ್ಕೋತಿದ್ದಾರೆ. ನಾವೇನು ಮಾಡಿದ್ವಿ, ಮೊದಲು ರೈತರಿಗೆ ನಮಗೆ ಇವಾಗ ನಾವೇನೋ ಇವರಿಂದ ನಾವು ಎಷ್ಟೋ ಕಲ್ತ್ಕೋತಾ ಇದ್ದೀವಿ, ಅದಕ್ಕೆ ನಮ್ಮಿಂದ ಇವ್ರಿಗೂ ಉಪಯೋಗ ಆಗಬೇಕು, ರೈತರಿಗೂ ಉಪಯೋಗ ಆಗಬೇಕು ಅಂದ್ಬಿಟ್ಟು ನಾವು ಎಲ್ಲಾನು ಈ ಬೆಳೆನ ಹೇಗೆ ಬೆಳೆಯೋದು, ಇಲ್ಲಿ ಪ್ರಮುಖ ಬೆಳೆಗಳಂದರೆ ಹತ್ತಿ, ಶೇಂಗಾ, ಭತ್ತ ಇದನ್ನೆಲ್ಲ ಬೆಳೀತಾರೆ, ಇದ್ರ ಬಗ್ಗೆ ನಾವು ರೈತರಿಗೆ ತಿಳಿಸ್ತಾ ಹೋದರೆ ಇದನ್ನ ಈ ಬೆಳೆಗಳ ಬಗ್ಗೆ ಅದನ್ನ ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಅದನ್ನ ಹೇಗೆ ಬೇಸಾಯ ಮಾಡ್ತೀವಿ ಅನ್ನೋದನ್ನ ತಿಳಿಸ್ತಾ ಹೋದರೆ ರೈತರಿಗೂ ಕೂಡ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ ನಾವು, ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿಕೊಂಡು ಪ್ರತಿ ದಿನ ನಾವು ಬಂದಿದ್ದ ಪ್ರತಿ ದಿನದಿಂದ ಒಂದೊಂದು ಚಟುವಟಿಕೆಯನ್ನು ಮಾಡ್ತಾ ಹೋದ್ವಿ. ಒಂದು ಮೊದಲನೇ ದಿನ ಏನು ಮಾಡಿದ್ವಿ ಅಂದರೆ ಬೀಜೋಪಚಾರ ಮಾಡೋಕ್ಕೆ ಶುರು ಮಾಡಿದ್ವಿ. ಹತ್ತಿ ಬೀಜನ ಇವಾಗ ಯಾವುದೇ ಬೆಳೆನ ಬೆಳೆಯೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಿದ್ರೆ ಮುಂದೆ ಬರೋ ಎಷ್ಟೋ ಸಮಸ್ಯೆನ ನಾವು ಮುಂಚೆನೇ ತಡೆಗಟ್ಬೋದು. ಅದಕ್ಕೆ ಏನು ಮಾಡಿದ್ವಿ ನಾವು ಬೀಜೋಪಚಾರ ಮಾಡಿದ್ವಿ. ಬೀಜೋಪಚಾರ ಮತ್ತು ಅದನ್ನು ವಯಬಿಲಿಟಿ ಟೆಸ್ಟ್ ಅನ್ನೋದನ್ನು ಕೂಡ ಸೀಡ್ದು ಮಾಡಿದ್ವಿ, ಮಾಡಿ ತೋರಿಸಿದ್ವಿ ಅವ್ರು ಹೇಗೆ ಮಾಡಬೇಕು ಅದನ್ನು, ಇದನ್ನು ಮಾಡಿದ್ರೆ ಏನೇನು ಉಪಯೋಗಗಳು ಅನ್ನೋದನ್ನು ನಾವು ರೈತರಿಗೆ ತಿಳಿಸಿದ್ವಿ. ಇದರಿಂದ ಎಷ್ಟೋ ಜನಕ್ಕೂ ಉಪಯೋಗ ಆಯಿತು. ಏನಕ್ಕಂದರೆ ಇವಾಗ ನಾವು ಮೊನ್ನೆ ನೋಡಿದ ಪ್ರಕಾರ ಇವಾಗ ಶೇಂಗಾ ಬಿತ್ತುತ್ತಿದ್ದಾರೆ, ಇವಾಗ ಹಿಂಗಾರು ಬೆಳೆಗೆ ಶೇಂಗಾ ಬಿತ್ತಿದ್ದಾರೆ. ಶೇಂಗಾ ಬಿತ್ತಬೇಕಾದ್ರೆ ಇವಾಗ ಎಷ್ಟೋ ಜನ ನಾವು ಹೇಳಿದ್ವಲ್ಲ ಅವಾಗ ಬೀಜೋಪಚಾರನ ಮಾಡ್ತಿದ್ದಾರೆ ಎಷ್ಟೋ ರೈತರುಗಳು. ಬೀಜೋಪಚಾರ ಅಲ್ಲದೇ ನಾವು ಏನು ಮಾಡಿದ್ವಿ, ಒಂದು ಒಂದೊಂದು ಬೆಳೆ ತೊಗೊಳೋದು, ಎರಡೆರಡು ದಿನಕ್ಕೆ ಒಂದೊಂದು ಬೆಳೆ ಅಂತ ತೊಗೊಂಡ್ರೆ, ಇವತ್ತು ಹತ್ತಿ ತೊಗೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ, ಹತ್ತಿನ ಬೇಸಾಯ ಹೆಂಗೆ ಮಾಡೋದು, ಅದ್ರದ್ದು ಅಂದರೆ ಅಗ್ರೋನಮಿಕ್ ಪ್ರಾಕ್ಟೀಸಸ್ ಇರ್ಬೋದು, ಅದನ್ನು ಹೇಗೆ ಮಾಡೋದು, ಅದಾದಮೇಲೆ ಅದರದ್ದು ಅದಕ್ಕೆ ಯಾವ ಹುಳು ಬರುತ್ತೆ, ಆ ಹುಳುಗೆ ಯಾವ ಎಣ್ಣೆ ಹೊಡಿಬೇಕು, ಆ ಹುಳು ಬರೋಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳನ್ನ ಏನೇನು ತೊಗೋಬೇಕು, ರೋಗಗಳಿಗೂ ಆಗಿರ್ಬೋದು, ರೋಗಗಳಿಗೂ ಬರೋಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳು ಏನೇನು ತೊಗೋದು. ಇದಷ್ಟೇ ಅಲ್ಲದೆ ನಾವು ಯಾವುದೇ ಒಂದು ಕೀಟನಾಗಿರ್ಬೋದು ರೋಗನಾಗಿರ್ಬೋದು ನಾಶ ಮಾಡಬೇಕು ಅಂದರೆ ಎಣ್ಣೆ ಸಿಂಪಡಣೆ ಒಂದೇ ಆಗಿರಲ್ಲ, ಇದನ್ನು ನಾವು ಕೈಯಲ್ಲೇ ಹೆಂಗೆ ಕಿತ್ತು ತಿಳ್ಬೇಕು, ಇವಾಗ ಯಾವುದೋ ಒಂದು ಹುಳ ಬಂತು ಅದನ್ನು ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಮುಂಚೆನೆ, ಅಥವಾ ಎಣ್ಣೆ ಹೊಡಿದೇನೂ ಹೇಗೆ ನಿಯಂತ್ರಿಸ್ಬೋದು ಅನ್ನೋದನ್ನು ಕೂಡ ರೈತರಿಗೆ ನಾವು ಮಾಡಿ ತೋರಿಸಿದ್ವಿ. ಎಷ್ಟೊಂದು ಇವಾಗ ಒಂದು ಒಂದು ಫೆರಮನ್ ಟ್ರಾಪ್ಸ್ ಅಂತ ಬರ್ತವೆ, ಅದನ್ನೆಲ್ಲ ಹೇಗೆ ಬಳಸೋದು ಅಂತ ಮಾಡಿ ತಿಳಿಸಿದ್ವಿ. ಹತ್ತಿಯ ಬೆಳೆ ಅಂತ ತಗೊಳ್ಳೋದಾದರೆ ಇಲ್ಲಿ ನಮ್ಮ ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿಕೊರಕ ಅನ್ನೋ ಹುಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಗುಲಾಬಿ ಕಾಯಿಕೊರಕ ಏನು ಮಾಡುತ್ತೆ, ಒಳಗಡೆನೆ ಸೇರ್ಕೊಂಡು ತಿನ್ನೋಕ್ಕಾಗುತ್ತೆ. ಅರೆ ರೈತರು ಏನು ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಬಟ್ ಆದರೆ ಹುಳು ಹೋಗಲ್ಲ. ಅವರು ಕೂಡ ಇದರಿಂದ ತುಂಬ ಕಷ್ಟ ಅನುಭವಿಸ್ತಿದ್ರು. ಅದರಿಂದ ಈ ಊರಿಗೆ ಅಷ್ಟು ತಿಳಿದಿರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಯೂನಿವರ್ಸಿಟಿಯವರೇ ತಯಾರಿಸಿರೋ ಸ್ಪ್ಲಾಟ್ ತಂತ್ರಜ್ಞಾನನ ಈ ಊರವರಿಗೆ ತಿಳಿಸಿ ನಾವೇ ಇದನ್ನು ಹೇಗೆ ಬಳಸೋದು, ಶಿಕ್ಷಕರ ಜೊತೆ ಹೋಗಿ ನಾವೇನು ಮಾಡಿದ್ವಿ, ಸ್ಪ್ಲಾಟ್ನ 2 ಗಂಟೆ ಟೈಮಲ್ಲಿ 3 ಎಕರೆಗೆ ಕಮ್ಮಿ ಟೈಮಲ್ಲಿ ಈ ತಂತ್ರಜ್ಞಾನನ ಹೇಗೆ ಬಳಸ್ಬೋದು, ಇದೆಷ್ಟು ಪರಿಣಾಮಕಾರಿ ಅನ್ನೋದನ್ನ ಕೂಡ ನಾವು ತೋರಿಸ್ಕೊಟ್ವಿ ಅವರಿಗೆ. ನಮಸ್ಕಾರ, ನನ್ನ ಹೆಸರು ಎಂ ಹರೀಶ್ ರೆಡ್ಡಿ. ನಾನು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿ. ನಾವು ಶಿವಲಾಸ ನಗರದಲ್ಲಿ ನಾವು ನಮ್ಮ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರದ ಉದ್ದೇಶಗಳು ಏನೆಂದರೆ, ನಾವು 3 ವರ್ಷ ಕಾಲೇಜಿನಲ್ಲಿ ಕಲಿತಿರುವಂಥ ವಿಷಯಗಳನ್ನು ಇಲ್ಲಿ ರೈತರೊಂದಿಗೆ ಹಂಚಿಕೊಳ್ಳಲು ಒಂದು ಉತ್ತಮವಾದ ವೇದಿಕೆ ಆಗಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಭಾಳ ಸಹಾಯ ಮಾಡಿತು. ಹಾಗೆಯೇ ನಮ್ಮ ರೈತರ ಪೂರ್ವಜರಿಂದ ಬಂದಿರುವಂಥ ಸ್ಥಳೀಯ ತಾಂತ್ರಿಕ ಜ್ಞಾನವನ್ನು ಅವರು ಹೊಲದಲ್ಲಿ ಹೇಗೆ ಉಪಯೋಗಿಸುತ್ತಿದ್ದರು ಎಂದು ನಾವು ಅದನ್ನು ಕಲಿತ್ವಿ. ಅದನ್ನು ನಮ್ಮ ಕಾಲೇಜಿನಲ್ಲಿ ಇಂಡಿಜಿನಿಯಸ್ ಟೆಕ್ನಿಕಲ್ ನಾಲೆಜ್ ಅಂತ ಹೇಳ್ತಾರೆ. ಅದನ್ನು ನಾವು ಇಲ್ಲಿ ತಳಮಟ್ಟದಲ್ಲಿ ರೈತರು ಅದನ್ನು ಹೆಂಗೆ ಉಪಯೋಗಿಸ್ತಿದ್ರು ಅಂತೇಳಿ ನಾವಿಲ್ಲಿ ತಿಳಿತಿದ್ವಿ. ಹಾಗೆಯೇ ಕೃಷಿಯಲ್ಲಿ ಬರುವಂಥ ಆಧುನಿಕ ತಂತ್ರಜ್ಞಾನವನ್ನು ನಾವು ರೈತರಿಗೆ ಅದನ್ನು ಹೆಂಗೆ ಉಪಯೋಗಿಸಬೇಕು, ಉಪಯೋಗಿಸಿದರೆ ಹೇಗೆ ನಮಗೆ ಕೃಷಿಯಲ್ಲಿ ಭಾಳ ಸಹಾಯವಾಗುತ್ತದೆ, ಅದರಿಂದ ಹೇಗೆ ಬೆಳವಣಿಗೆ ಹಾಗೂ ನಮಗೆ ಈಲ್ಡ್ ಹೆಂಗೆ ಎಷ್ಟು ಜಾಸ್ತಿ ಬರುತ್ತೆ ಅಂತ ನಾವು ಅವರಿಗೆ ಹೇಳ್ತಿದ್ವಿ. ಹಾಗೆಯೇ ರೈತರು ಅನುಭವಿಸುತ್ತಿರುವಂಥ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ನಮಗೆ ಈ ಶಿಬಿರವು ಒಂದು ಬಹಳ ಮುಖ್ಯ ಪಾತ್ರವನ್ನು ಪೋಷಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂದರೆ ಹೆಣ್ಣು ಮಕ್ಕಳ ಪಾತ್ರ ಕೃಷಿಯಲ್ಲಿ ಎಷ್ಟು ಮಹತ್ವ ಇದೆ ಎಂದು ನಾವು ಇಲ್ಲಿ ತಿಳಿಸ್ಕೊಡ್ತಿದ್ವಿ. ಹಾಗೆಯೇ ನಾವು ಹಲವಾರು ಚಟುವಟಿಕೆಗಳನ್ನು ಇಲ್ಲಿ ರೈತರೊಂದಿಗೆ ಹಂಚಿಕೊಂಡು ಅವರಿಗೆ ಭಾಳ ಸಹಾಯವನ್ನು ಈ ಶಿಬಿರದಲ್ಲಿ ನಾವು ಮಾಡುತ್ತಿದ್ದೆವು. ಅವ್ರು ಏನೇ ಸಮಸ್ಯೆ ಇರಲಿ, ಅವರ ಹೊಲದಲ್ಲಿ ಏನೇ ಸಮಸ್ಯೆ ಬಂದಿರಲಿ, ನಾವು ಆ ಸಮಸ್ಯೆಗಳನ್ನು ನಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತವಾದ ಸಲಹೆಯನ್ನು ನಾವು ಅವ್ರ ಜೊತೆಗೆ ಹಂಚಿಕೊಳ್ತಿದ್ವಿ. ಇದರಿಂದ ಭಾಳ ರೈತರಿಗೆ ಭಾಳ ಅನುಕೂಲವಾಗಿತ್ತು. ಅವರು ನಮ್ಮ ಹತ್ರ ಬಂದು ನಮಗೆ ಭಾಳ ಅನುಕೂಲ ಆಗಿದೆ ಸರ್, ಹೀಗೆ ಇನ್ನು ಮುಂದೆ ಹಲವಾರು ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳ್ತಿದ್ರು ನಮಗೆ. ಈಗ ಹರೀಶ್ ರೆಡ್ಡಿ ಅವರೇ, ಈಗ ತಾವು ಗ್ರಾಮೀಣ ಕೃಷಿ ಕಾರ್ಯಾನುಭವದಲ್ಲಿ ತೊಡಗಿಸಿಕೊಂಡಿದ್ದೀರಲ್ಲ, ಮುಖ್ಯವಾಗಿ ಏನೇನು ಸಮಸ್ಯೆಗಳನ್ನು ತಾವಿಲ್ಲಿ ಕಂಡುಹಿಡಿದಿರಿ ಇಲ್ಲಿ ನಿಮ್ಮ ಕಲಿಕೆಗೆ ಮತ್ತು ಇಲ್ಲಿ ಪ್ರಾತ್ಯಕ್ಷಿಕೆಗೆ ಬಂದರೆ ರೈತರು ಮಾಡುವಂಥ ಕೆಲವೊಂದು ತಪ್ಪು ಕೃಷಿ ಚಟುವಟಿಕೆಗಳು ಅವುಗಳನ್ನು ಸುಧಾರಿಸಲಿಕ್ಕೆ ನೀವು ಹೇಗೆ ಪ್ರಯತ್ನವನ್ನು ಮಾಡಿದಿರಿ? ನಾವು ಇಲ್ಲಿ ಮೊದಲಿಗೆ ಬಂದ ನಂತರ ನಾವು ಕಾಲೇಜಿನಲ್ಲಿ ಕಲಿತದ್ದೇ ಬೇರೆದಿರ್ತಿತ್ತು, ನಾವು ಇಲ್ಲಿ ಪ್ರಾಯೋಗಿಕವಾಗಿ ನೋಡ್ತಿರೋದೇ ಬೇರೆದಿರ್ತಿತ್ತು. ಅವರು ರೈತರಿಗೆ ಇಷ್ಟು ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಇರ್ತದೆ, ಇಷ್ಟೇ ಒಂದು ಬೆಳೆಗೆ ಇಷ್ಟೇ ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನ ಹಾಕೋದಿರುತ್ತೆ. ಅದೇ ರೈತರು ಅದಕ್ಕಿಂತ ಬಹಳನೇ ಹಾಕ್ತಾರೆ, ಸ್ವಲ್ಪ ಜಾಸ್ತಿನೇ ಆಗಿ, ಯಾಕಂದರೆ ಅತ್ಯಧಿಕ ಈಲ್ಡ್ ಬರುತ್ತೆ, ಭಾಳ ಬೆಳೆ ಬರಲಿ ಅಂತೇಳಿ. ಆದರೆ ನಾವು ಅದನ್ನು ಹೇಳಿದರೆ ಅವ್ರು ಕೇಳೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ, ಪ್ರಾಯೋಗಿಕವಾಗಿ ಒಂದು ಚಟುವಟಿಕೆ ಡೆಮೋನ್ಸ್ಟ್ರೇಷನ್ನ ಮಾಡಿ ಅದರಿಂದ ಅವರಿಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ. ಅದರಿಂದ ಅವರು ಏನೇನು ತಪ್ಪುಗಳು ಮಾಡ್ತಿದ್ದಾರೆ ಅನ್ನೋದನ್ನು ಅದನ್ನು ಸುಧಾರಿಸಿ ನಾವು ಹೇಳ್ತಿದ್ವಿ, ಹಿಂಗೆ ಮಾಡ್ರಿ ಇದರಿಂದ ನಿಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ, ಅದರಿಂದ ನಿಮ್ಮ ಅಧಿಕ ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ವಿ. ಹಾಗೆ ಇನ್ನೊಂದು ನಮಗೆ ಮುಖ್ಯವಾದ ಸಮಸ್ಯೆ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕ ಮುಖ್ಯವಾದ ಸಮಸ್ಯೆ ಏನೆಂದರೆ ರೋಗ ಮತ್ತು ಕೀಟದಲ್ಲಿ. ಆದ್ದರಿಂದ ನಾವು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಗುಲಾಬಿ ಕಾಯಕೊರ್ಕದಲ್ಲಿ, ಅದರಂದರೆ ಸ್ಪ್ಲಾಟ್ ತಂತ್ರಜ್ಞಾನ ಎಂದು. ಅದರಿಂದ ನಾವು ಒಬ್ಬರು ಶರಣುಗೌಡ ಪಾಟೀಲ್ ಅಂತೇಳಿ ಒಬ್ಬರು ಹೊಲದಲ್ಲಿ ಅದರ 2 ಗಂಟೆಯಲ್ಲಿ ನಾವು 40 ಜನ ಹುಡುಗರು ಸೇರಿ 3 ಎಕರೆ ಹೊಲದಲ್ಲಿ ಸ್ಪ್ಲಾಟ್ ಎಂಬ ತಂತ್ರಜ್ಞಾನವನ್ನು ಅಳವಡಿಸಿ ಅದರಿಂದ ಹೇಗೆ ಗುಲಾಬಿ ಕಾಯಕೊರಕವನ್ನು ನಿಯಂತ್ರಿಸಬಹುದೆಂದು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ಇದರಿಂದ ನಾವು ಮಿಕ್ಕಿದ ರೈತರಿಗೆ ಏನು ಹೇಳ್ಬೋದು ಅಂದರೆ ಈ ತಂತ್ರಜ್ಞಾನವು ಆ ಗುಲಾಬಿ ಕಾಯಕೊರಕವನ್ನು ಹೇಗೆ ನಿಯಂತ್ರಿಸಬಹುದೆಂದು ಒಂದು ಸಾಮಾನ್ಯ ರೀತಿಯಲ್ಲಿ ಅವ್ರಿಗೆ ಹೇಳಿದ್ವಿ. ಇದರಿಂದ ಅವ್ರಿಗೂ ಒಂದು ಪ್ರಾಯೋಗಿಕವಾಗಿ ಅವ್ರಿಗೂ ಗೊತ್ತಾಗುತ್ತೆ ಹೇಗೆ ಈ ತಂತ್ರಜ್ಞಾನ ಈ ಗುಲಾಬಿ ಕಾಯಕೊರಕವನ್ನು ನಿಯಂತ್ರಿಸುತ್ತದೆ ಎಂದು ಅವ್ರಿಗೂ ಗೊತ್ತಾಗುತ್ತೆ ಅಂತೇಳಿ. ಬೀಜೋಪಚಾರ, ಬೀಜ ಸೀಡ್ ಜರ್ಮಿನೇಷನ್ ಟೆಸ್ಟ್ ಇಂಥ ಹಲವಾರು ಚಟುವಟಿಕೆಗಳನ್ನು ನಡೆಸಿ ಅದರಿಂದ ಪ್ರಾಯೋಗಿಕವಾಗಿ ಅವ್ರಿಗೂ ಗೊತ್ತಾಗುತ್ತೆ ಹೇಗೆ ಮಾಡ್ಬೋದು. ನಾವು ಬರೇ ಹೇಳಿದ್ರು ಅವ್ರಿಗೂ ಗೊತ್ತಾಗೋದಿಲ್ಲ, ಅದರಿಂದ ನಾವು ಪ್ರಾಯೋಗಿಕವಾಗಿ ತೋರಿಸ್ತಿದ್ರು ಅವ್ರಿಗೊಂದು ಒಂದು ಐಡಿಯಾ ಅನ್ನೋದು ಬರುತ್ತೆ. ಹಾಗೆಯೇ ನಾವು ಈ ಊರಿನಲ್ಲಿ ಹೋದ 1 ತಿಂಗಳಿನಿಂದ ನಾವು ಸಸ್ಯ ಚಿಕಿತ್ಸಾಲಯ ಅಂತೇಳಿ ಒಂದು ಪ್ಲಾಂಟ್ ಕ್ಲಿನಿಕ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಥರ ಒಂದು ಇದು ಮಾಡಿದ್ವಿ. ಅದರಲ್ಲಿ ನಾವು ಬೇಸಾಯಶಾಸ್ತ್ರ, ಕೀಟಶಾಸ್ತ್ರ, ಸಸ್ಯರೋಗಶಾಸ್ತ್ರ, ಮಣ್ಣು ವಿಜ್ಞಾನ, ಪಶು ವಿಜ್ಞಾನ, ಹಾಗೆ ಜೈವಿಕ ನಿಯಂತ್ರಣ ವಿಭಾಗ ಕಡೆಯಿಂದ ಅನೇಕ ಚಾರ್ಟ್ಸ್ ಆಗಲಿ ಬೇರೆ ಬೇರೆ ಮಾಡೆಲ್ಸ್ ಆಗಲಿ ಮಾಹಿತಿಯನ್ನು ನಾವು ಒಂದು ಸಸ್ಯ ಚಿಕಿತ್ಸಾಲಯ ಅನ್ನೋ ಒಂದು ಯೂನಿಟ್ ಮಾಡಿಕೊಂಡು ಅದರಲ್ಲಿ ನಮಗೆ ರೈತರಿಗೆ ಏನೇ ಸಮಸ್ಯೆ ಬರಲಿ ಅವ್ರು ನಮ್ಮ ಹತ್ರ ಬಂದು ಅವ್ರ ಮಾಹಿತಿ ತಿಳಿಸ್ತಿದ್ರು. ಆ ಸಮಸ್ಯೆಯನ್ನು ಅವರು ಒಂದು ಸ್ಪೆಸಿಮನ್ ಅನ್ನು ನಮ್ಮ ಹತ್ರ ತರ್ತಿದ್ರು, ಇಲ್ಲಾಂದ್ರೆ ಅವರು ನಮ್ಮ ಹತ್ರ ಬಂದು ಹೇಳ್ತಿದ್ರು ಹಿಂಗೆ ನಮ್ಮ ಹೊಲದಲ್ಲಿ ಹಿಂಗಾಗಿದ್ರೆ ಸಮಸ್ಯೆ ಅಂತ ಹೇಳಿದಾಗ ನಾವು ಅವ್ರ ಹೊಲಕ್ಕೆ ಅವರ ಕೃಷಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಸಮಸ್ಯೆಗಳನ್ನು ನಾವು ಪ್ರತಿಯೊಂದು ಬರೆದುಕೊಂಡು ಅದಕ್ಕೆ ಏನೇ ಸೂಕ್ತವಾದ ಮಾಹಿತಿ ಅನ್ನೋದು ನಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅದಕ್ಕೆ ನಾವು ಒಳ್ಳೆ ಒಳ್ಳೆ ಮಾಹಿತಿಯನ್ನು ಅವ್ರು ಕೂಡ ಹಂಚಿಕೊಂಡು ಅದಕ್ಕೆ ತೀರಿಸ್ತಿದ್ವಿ. ಇನ್ನೊಬ್ಬರು ಇಬ್ರಾಹಿಂ ದೊಡ್ಡಿಯ ರೈತರು ಜೊತೆಗೆ ಊರಿನ ಹಿರಿಯರು ಅಮರೇಶ್ ಪಾಟೀಲ್ ಅವರು ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಏನು ಅನುಕೂಲ ಆಯಿತು, ಅವರು ಇಲ್ಲಿ ಬಂದ ತಕ್ಷಣ ಏನು ಮಾಡಿದರು, ಅವ್ರ ವಿಚಾರಗಳು ಹೇಗೆ ಅನಿಸಿತು ಎಂಬಂಥ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಅಮರೇಶ್ ಪಾಟೀಲ್ ಅವರೇ, ಈಗ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಿಮ್ಮ ಊರಿಗೆ ಬಂದು ಈ ಒಂದು ಕ್ಯಾಂಪನ್ನು ಹಾಕ್ಕೊಂಡಿದ್ದಾರೆ, ಹೇಗೆ ಅನಿಸ್ತಿದೆ ನಿಮಗೆ? ಅವರು ಸುಮಾರು ವರ್ಷಗಳಿಂದ ಈ ಥರ ಯಾವುದೇ ಪ್ರೋಗ್ರಾಮ್ ಆಗಲಿ ಊರಲ್ಲಿ ಸ್ಟೂಡೆಂಟ್ಗಳಾಗಲಿ ಯಾರೇ ಬಂದು ಇದ್ರ ಪ್ರಕಾರ ಯಾರೇ ಬಂದು ಈ ಥರ ಮಾಹಿತಿ ಯಾರೂ ಕೊಟ್ಟಿರಲಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಬಂದಿರೋದು ಸ್ಟಾರ್ಟಿಂಗಲ್ಲಿ ಎದಕ್ಕೆ ಬಂದರ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಬಂದು ಒಂದು 2-3 ಸಾರಿ ಊರಲ್ಲಿ ರೌಂಡ್ಸ್ ಹೊಡೆದ್ರು, ಸುಮಾರು ಜನ ಸಮಸ್ಯೆನೂ ತಿಳ್ಕೊಂಡ್ರು, ಸುಮಾರು ಎಲ್ಲ ಹೊಲಗಳಿಗೇನು ಬಂದು ಚರ್ಚೆ ಮಾಡ್ತಿದ್ರು. ಬಟ್ ನಾನು ಅವಾಗ 1-2 ಸಾರಿ ನೋಡಿದ್ರೆ ಇವರು ಮೇಡಮ್ ಅವರು ಲವೆಣ್ಣ ಮೇಡಮ್ ಅವರು ಬಂದು 1-2 ಸಾರಿ ಮೀಟ್ ಆದರು. ಮೀಟ್ ಆಗಿ ಸಮಸ್ಯೆ ನಿಮ್ದು ಏನಾರು ಇದ್ರೆ ಅದ್ರ ಬಗ್ಗೆ ನಾವು ಕ್ಲಿಯರಾಗಿ ಅರ್ಥ ಮಾಡಿಸಿ ಹೇಳ್ತೀವಿ ಎಂಬ ವಿಚಾರ ಹೇಳಿದರು. ನಾನು ಅವ್ರಿಗೊಂದು ಕೇಳಿದೆ, ಏನಂತಂದ್ರೆ ನಾನು ಇಲ್ಲಿವರೆಗೂ ಕಾಯಿಪಲ್ಲೆನೆ ಜಾಸ್ತಿ ಬೆಳೆಸ್ತಾ ಇದ್ದೀನಿ, ಇದಕ್ಕೆ ಹೆಂಗದಂದ್ರೆ ನನಗೆ ಆರ್ಗಾನಿಕ್ ಬಗ್ಗೆನೇ ಜಾಸ್ತಿ ನನಗೆ ಆಸಕ್ತಿ ಇರೋದು, ಹಾಗಾಗಿ ನಾನು ಬೇರೆ ಬೀಜನ ತಗೊಂಡು ಕಷಾಯನೂ ಮಾಡಿ ಅದರಿಂದನೇ ಬೆಳೆ ಬೆಳೆಸ್ತಾ ಇದ್ದೀನಿ. ಇಲ್ಲಿಗೆ ಒಂದು 2 ವರ್ಷ ಆಯಿತು, 2 ವರ್ಷದಿಂದ ಕಾಯಿಪಲ್ಲೆನೆ ಪೂರ್ತಿ ಅದ್ರ ಮ್ಯಾಗೆ ಫೋಕಸ್ ಇಟ್ಟು ಬೆಳೆಸ್ತಾ ಇದ್ದೀನಿ. ವರ್ಷಕ್ಕಿಷ್ಟು ವರ್ಷ ಬೆಳೆ ಕಡಿಮೆನೇ ಬರ್ತಾ ಇದೆ. ಅದಕ್ಕೇನನ್ನ ಅಂತಂದ್ರು ಕೂಡ ಸುಮಾರು ಬಂದೂ ಹೊಲದಲ್ಲಿ ಬಂದು ಸುಮಾರು ಬಗ್ಗೆ ತಿಳಿಸ್ಕೊಟ್ರು, ಅತಿ ಬೆಳೆಗೆ ಕೆಂಪುಳದ ಬಗ್ಗೆನೂ ತೋರಿಸ್ಕೊಟ್ರು, ನಾವು ಯಾವ ಕೆಮಿಕಲ್ ತಂದಿರೋದ್ರ ಬಗ್ಗೆ ನೋಡಿ ಈ ಥರ ಹೊಡಿಬೇಕನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ರು. ಸುಮಾರು ಏನದಪ್ಪ ಅಂತಾರೆ ವರ್ಮಿ ಕಾಂಪೋಸ್ಟ್ ಬಗ್ಗೆನೂ ಸುಮಾರು ಸಾಲಲ್ಲಿ ಡೆಮೋ ಸಿಸ್ಟಮಲ್ಲಿ ತೋರಿಸಿದ್ದಾರೆ. ಅದರಿಂದ ಊರಲ್ಲಿ ಎಲ್ಲ ರೈತರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಪ್ರತಿದಿನನೂ ಬೆಳಗ್ಗಿಲ್ಲ ಸಾಯಂಕಾಲ, ಸಾಯಂಕಾಲ ಇಲ್ಲ ಬೆಳಗ್ಗೆ, ಒಟ್ಟು 1 ಟೈಮ್ ಮೀಟ್ ಆಗಿ ಎಲ್ಲ ರೈತರನ್ನ ಮೀಟ್ ಆಗಿ ನನಗಂತೂ ಡೈಲಿ ಮುಂಜಾನೆಲ್ಲ ಸಾಯಂಕಾಲ, ಸಾಯಂಕಾಲ ಮುಂಜಾನೆ ಮೀಟ್ ಆಗಿ ನಮ್ಮ ಹೊಲದ ಬಗ್ಗೆ ಆಗಿತ್ತು ಆಗಿರ್ಬೋದು, ಸಮಸ್ಯೆ ಹೊಲದಾಗ ಯಾವ ಥರ ಬೆಳೆಸ್ತೀರಿ, ಯಾವ ಥರ ಇಲ್ಲ, ನಿನ್ನೆ ಹೊಡೆದ್ರಿ ಯಾವ ಥರ ಆಯಿತು, ಇವತ್ತು ಹೊಡೆದ್ರಿ ಹೇಗಿದೆ ಎಂಬ ವಿಚಾರ ಬಗ್ಗೆನೂ ಡೈಲಿ ತಿಳಿಸ್ಕೊಂತಿದ್ರು. ಡೈಲಿ ಅಪ್ಡೇಟ್ ನಾನು ಕೊಡ್ತಿದ್ದೆ ಸಾಧ್ಯ ಆದ ಮಟ್ಟಿಗೆ. ನಾನು ಮೇನ್ ವಿಚಾರ ಹೇಳ್ಬೇಕಂದ್ರೆ ನಾನು ಆರ್ಗಾನಿಕ್ ಭಾಳ ಇಷ್ಟಪಡ್ತೇನೆ, ಅದು ಬೇವಿನ ಕಷಾಯ ನಾನು ಸ್ವಂತ ತಯಾರಿ ಮಾಡಿ ಅದರಲಿಂದನೇ ಹೊಡೆದು ಇಲ್ಲಿವರೆಗೂ ಈಗ 3 ವರ್ಷ ಆಯ್ತು ಇದನ್ನು ಕಂಟಿನ್ಯೂ ಆಗಿ ಮಾಡೋಕ್ಕೆ. ಇವಾಗ ನೀಟಾಗಿ ಬೆಳೆನೂ ಬರ್ತಾ ಇದೆ. ಇವ್ರಿಗೂ ಬಂದಿದ್ದ ಕಾರಣ ಅಂದ್ರೆ ಭಾಳಷ್ಟು ಊರಿಗೆ ಖುಷಿ ತರೋಂಥ ವಿಷಯನಾಗಿರ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ಈ ವಿಚಾರ ಬಗ್ಗೆ ಇಷ್ಟು ತಿಳಿಸಿ ಹೇಳೋಂಥ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಫೀಸರ್ ಆಗಿರ್ಬೋದು, ಅಗ್ರಿಕಲ್ಚರ್ಲಿಂದ ಆಫೀಸರ್ ಬಂದಿರೋಂಥವ್ರಾಗಲಿ ಬರ್ತಾರೆ, 4 ಜನ ಯಾರು ಸಿಕ್ಕರೆ ಅವ್ರಿಗೆ ಮಾತ್ರ ಹೇಳಿ ಹೋಗ್ತಾರೆ. ಇವರು ಬಂದು ಕೆಲವೊಂದು ವಿಷಯಗಳನ್ನ ಅವ್ರನ್ನ ತಿಳ್ಕೊಳ್ಳೋಂಥ ವಿಷಯಗಳನ್ನ ಇದೇ ಮೇನ್ ನಮ್ಮ ಹಂಪಲಿಂಗೇಶ್ವರ ಮಠದ ಆವರಣದಲ್ಲಿ ಬಂದು ನಾಟಕ ಮುಖಾಂತರ ಸತ್ಯ ಸುಮಾರು ತೋರಿಸಿದರು. ಯಾವ ಥರ ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಿದೆ ಈಗ ನಡೆಯಂಥದ್ದು, ಹೆಂಗಿದೆ ಈಗ ಮಾಡೋಂಥದ್ದು ಅಂಥದ್ದು ಅಂಥದ್ರ ಬಗ್ಗೆನೂ ಸುಮಾರು ತಿಳಿಸಿಕೊಟ್ರು. ಯಾಕಂದರೆ ಇವರೆಲ್ಲ ಸ್ಟೂಡೆಂಟ್ ಬಂದಿದ್ದಕ್ಕೆ ನಮ್ಮ ಊರಿಗಂತೂ ಭಾಳ ಭಾಳ ಆನಂದ ಆಗಿದೆ. ಯಾಕಂದರೆ ಇವ್ರ ಕಡೆಯಿಂದ ಸುಮಾರು ವಿಷಯನೂ ತಿಳ್ಕೊಂಡಿದ್ದೀವಿ, ಪ್ರತಿಯೊಂದು ವಿಷಯದ ಬಗ್ಗೆ ಎಲ್ಲ ಆಯ್ತು. ಸುಮಾರು ಏನು ಟ್ಯಾಂಕು ವಾಟರ್ ಟ್ಯಾಂಕನ್ನು ಸುಮಾರು ಕ್ಲೀನ್ ಮಾಡಿದ್ದಾರೆ. ಯಾರು ಪಂಚಾಯತ್ಗಳಿಂದ ವರ್ಗೂ ಅಷ್ಟು ಕೇರ್ ಆಗಿ ತೊಗೊಂಡಿಲ್ಲ, ಕೇರ್ ಆಗಿ ತೊಗಲಾರ್ದ ವಿಷಯನೂ ಕೂಡ ಇವರು ಸ್ವಲ್ಪ ಮೈಂಡಿಗೆ ಹಚ್ಕೊಂಡು ಸುಮಾರು ಕೆಲಸನೂ ಮಾಡಿದ್ದಾರೆ. ಇವರು ಸ್ಟೂಡೆಂಟ್ಗಳೆಲ್ಲ ಬಂದು ಇವರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ, ನಮ್ಮೂರಂದ್ರೆ ಓಕೆ ಇಲ್ಲಿ ಬಂದು ಇಳಿದಿದ್ದಾರೆ, ಬಟ್ ನಮ್ಮೂರು ಬಿಟ್ಟು ಪಕ್ಕ ಊರುಗಳಲ್ಲಿ ಸತೆ ಎಲ್ಲ ಊರಲ್ಲಿ ಸರ್ವೆ ಮಾಡಿ ಅವರೂರಲ್ಲಿ ಸಮಸ್ಯೆಗಳು ಸತೆ ಬಗ್ಗೆ ತಿಳ್ಕೊಂಡು ಬಂದು ಅವರಿಗೆ ಸಾಧ್ಯ ಆದ ಮಟ್ಟಿಗೆ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಾರೆ ಸರ್. ಇವರೆಲ್ಲ ಸ್ಟೂಡೆಂಟ್ ಬಂದಿದ್ದಕ್ಕೆ ಅವರೆಲ್ಲರಿಗೆ ನಾವು ನಮ್ಮ ಊರ ಕಡೆಯಿಂದ ನಮ್ಮ ಕಡೆಯಿಂದನೂ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಮುಖ್ಯವಾಗಿ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು, ಪ್ರಾಧ್ಯಾಪಕರು ಮತ್ತು ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಇವರು ನಮ್ಮ ಜೊತೆ ಮಾತನಾಡುತ್ತಾ, ಈ ಅಂತಿಮ ವರ್ಷದ ಬಿಎಸ್ಸಿ ಪದವೀಧರ ವಿದ್ಯಾರ್ಥಿಗಳು ಆ ಗ್ರಾಮೀಣ ಮಟ್ಟದಲ್ಲಿ ಏನೇನು ಕಾರ್ಯಚಟುವಟಿಕೆಗಳನ್ನು ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರ ಒಂದು ಕ್ರಮ ಹೇಗಿರ್ತದೆ, ಅಲ್ಲಲ್ಲಿ ಯಾವ ವಿಷಯಗಳನ್ನು ಅವರು ಕಲ್ಕೋತಾರೆ, ರೈತರಿಗೆ ಏನೇನು ಮಾಹಿತಿಯನ್ನು ಅವರು ಒದಗಿಸ್ತಾರೆ, ಏನೇನು ವಿಚಾರ ವಿನಿಮಯಗಳು ಅಲ್ಲಿ ನಡೀತಾವೆ ಎಂಬಂಥ ಒಂದು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಡೀತಾ ಇದೆಯಲ್ಲ, ಇದು ಎರಡು ಕೋರ್ಸ್ಗಳಿರ್ತವೆ, ಎಸ್ ಆರ್ ಪಿ 401 ಅಂತೇಳಿ, ಅಂದರೆ 401, ಇದು 16 ಕ್ರೆಡಿಟ್ ಉಳ್ತಕ್ಕಂಥದ್ದು. ಇದು ಇದರಲ್ಲಿ ಮುಖ್ಯವಾಗಿ ಮೂರು ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ತೇವೆ. ಒಂದನೇದಾಗಿ ಗ್ರಾಮೀಣ ವಾಸ್ತವ್ಯ ಮತ್ತು ರೈತ ಸಂಪರ್ಕ ಕೇಂದ್ರಗಳ ಭೇಟಿ, ಅದು 10 ವಾರಗಳ ಕಾಲ ಇರ್ತದೆ. ನಂತರ ಸಸ್ಯ ಚಿಕಿತ್ಸಾಲಯ ನಿರ್ಮಾಣ ಮಾಡ್ತಕ್ಕಂಥದ್ದು, ಇದು 2 ವಾರಗಳ ಕಾಲ ಇರ್ತದೆ. ನಂತರ ಮೂರನೇದಾಗಿ ಕೃಷಿ ಸಂಬಂಧಿತ ಕೈಗಾರಿಕಾ ಕಾರ್ಖಾನೆಗಳಿಗೆ ಭೇಟಿ ನೀಡ್ತಕ್ಕಂಥದ್ದು 3 ವಾರಗಳು ಇರ್ತಕ್ಕಂಥದ್ದು. ಒಟ್ಟಾರೆ 15 ವಾರಗಳ ಕಾಲ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಳ್ಳಿಯಲ್ಲೇ ವಾಸ್ತವವಾಗಿ ರೈತರು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ನೋಡಿ ಕಲಿ ಮಾಡಿ ತಿಳಿ ಎಂಬ ನಾಣ್ಣುಡಿಗೆ ತಕ್ಕಂತೆ ಇದು ಹೋಲಿಕೆ ಆಗ್ತಕ್ಕಂಥದ್ದು. ಇನ್ನು ಮುಂದುವರೆದು ಈ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಏನು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಹಳ್ಳಿಯಲ್ಲಿ ಏನು ತಂಗಿದ್ದಾರಲ್ಲ, ಅವರು ಮಾಡ್ತಕ್ಕಂಥ ಕೆಲವೊಂದು ಪಠ್ಯಕ್ರಮಗಳಾಯಿತು, ಕಾರ್ಯಕ್ರಮಗಳನ್ನು ನಾನು ಹೇಳ್ತೇನೆ. ಈಗ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಂತಂದರೆ, ರೈತ ಸಂಪರ್ಕ ಕೇಂದ್ರದ ಅಧೀನದಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಸಂಪನ್ಮೂಲ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಆಮೇಲೆ ರೈತರ ಭೂ ಹಿಡುವಳಿ ಹಾಗೂ ಬೆಳೆ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು 5 ಜನ ರೈತರನ್ನ ಆಯ್ಕೆ ಮಾಡಿ ಸದರಿ ಬೆಳೆಗೆ ಬೆಳೆ ಯೋಜನೆಯನ್ನು ತಯಾರು ಮಾಡ್ತಕ್ಕಂಥದ್ದು, ಅಂದರೆ ಹೋದ ವರ್ಷ ಏನು ಬೆಳೆದ್ರು ಈ ವರ್ಷ ಏನು ಬೆಳೀತಾ ಇದ್ದಾರೆ ಅಂತೇಳಿ ಒಂದು ಆಲ್ಟರ್ನೇಟಿವ್ ಫಾರ್ಮ್ ಪ್ಲಾನಿಂಗನ್ನು ಅವರು ತಯಾರು ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ರೈತರ ಹೊಲಗಳಿಗೆ ಭೇಟಿ ನೀಡಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು, ನಂತರ ರೈತರ ಹೊಲದಲ್ಲಿ ಮಣ್ಣಿನ ಮಾದರಿಯನ್ನು ಅಂದರೆ ಮಣ್ಣನ್ನು ಸಂಗ್ರಹಣೆ ಮಾಡಿಬಿಟ್ಟು ಅದನ್ನು ನಮ್ಮ ಪ್ರಯೋಗಶಾಲೆಯಲ್ಲಿ ವಿಶ್ಲೇಷಣೆ ಮಾಡಿ ಫಲವತ್ತಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ನೀಡ್ತಕ್ಕಂಥದ್ದು ಅದನ್ನು ಸಹಿತ ಹೇಳ್ತಾರೆ. ಇನ್ನು ರೈತರು ಬೆಳೀತಿರುವ ಬೆಳೆಗಳ ಖರ್ಚು ವೆಚ್ಚದ ಪಟ್ಟಿಗಳನ್ನು ಸಹಿತ ತಯಾರು ಮಾಡ್ತಕ್ಕಂಥದ್ದು ಒಂದು ಕರ್ತವ್ಯವಾಗಿರುತ್ತೆ. ಇನ್ನು ರೈತರಿಗೆ ಕಾಂಪೋಸ್ಟ್ ಮತ್ತು ಹೆರೆ ಗೊಬ್ಬರಗಳ ತಯಾರಿಕೆ ಪ್ರಾತ್ಯಕ್ಷಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಒಂದು ಇನ್ಫಾರ್ಮೇಷನ್ನ ಅಥವಾ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಇನ್ನು ರೈತರಿಗೆ ಬೇಡಿಕೆ ಆಧಾರಿತ ತರಬೇತಿ ಹಾಗೂ ಬೋಧನೆ ಕಾರ್ಯಕ್ರಮಗಳನ್ನು ನೀಡ್ತಕ್ಕಂಥದ್ದು, ರೈತರಲ್ಲಿ ಕೃಷಿ ಮತ್ತು ವಸ್ತು ಪ್ರದರ್ಶನ ಏರ್ಪಡಿಸ್ತಕ್ಕಂಥದ್ದು ಸಹ ಒಂದು ಕಾರ್ಯವಾಗಿರುತ್ತದೆ. ಇನ್ನು ಹಳ್ಳಿಯಲ್ಲಿ ರೈತರಿಗಾಗಿ ರೈತ ಸಲಹಾ ಕೇಂದ್ರವನ್ನು ಸಹಿತ ಪ್ರಾರಂಭಿಸಿ ಏನು ಮುಖ್ಯವಾಗಿ ವಿಜ್ಞಾನಿಗಳ ಕಡೆಯಿಂದ ಸೂಕ್ತ ಮಾಹಿತಿಯನ್ನು ಅವರಿಗೆ ತಲುಪಿಸ್ತಕ್ಕಂಥದ್ದು ಸಹಿತ ಅವರ ಒಂದು ಕಾಳಜಿಯಾಗಿರ್ತದೆ. ಇನ್ನು ಪ್ರತಿ ದಿವಸ 5 ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ನಡೀತಕ್ಕಂಥ ಚಟುವಟಿಕೆ ಯಾವ ರೀತಿಯಾಗಿ ನಡೀತದೆ ಅನ್ನೋದು ತಿಳಿತಕ್ಕಂಥದ್ದು ಅವರ ಒಂದು ಜವಾಬ್ದಾರಿ ಆಗಿರ್ತದೆ. ಇನ್ನು ಹಳ್ಳಿಯಲ್ಲಿ ಸಾಮಾಜಿಕ ಕಾಳಜಿ ಅಥವಾ ಕರ್ತವ್ಯದ ಅರಿವು ಮೂಡಿಸ್ತಕ್ಕಂಥದ್ದು ಸಹಿತ ಕಾರ್ಯಕ್ರಮ ಇದು ಒಂದು ಅಂಗವಾಗಿರ್ತದೆ. ಇನ್ನು ಹಳ್ಳಿಗಳಲ್ಲಿ ಶಾಲೆ ಮತ್ತು ಕಾಲೇಜು ಆವರಣದಲ್ಲಿ ವನಮಹೋತ್ಸವ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು, ಇನ್ನು ಜಾನುವಾರುಗಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಅಥವಾ ವ್ಯಾಕ್ಸಿನೇಷನ್ ಅನ್ನು ಸಹಿತ ಮಾಡಿಸೋದು, ಇನ್ನು ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಇದರಲ್ಲಿ ಚಿಕಿತ್ಸಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಇನ್ನು ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳ ಯೋಜನೆಗಳನ್ನು ರೈತರ ಗಮನಕ್ಕೆ ತಂದು ಅವುಗಳ ಸದುಪಯೋಗ ಪಡೆಯುವಂತೆ ಪ್ರೇರಿಸೋದು. ಒಟ್ಟಾರೆ ಈ ಎಲ್ಲ ಒಂದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಿಂದ 15 ವಾರಗಳ ಕಾಲ ಅವರೇನು ತಂಗಿರ್ತಾರಲ್ಲ, ಒಟ್ಟಾರೆ ಅವರು ನೋಡಿ ಕಲಿ ಮಾಡಿ ತಿಳಿ ಅಂತಕ್ಕಂಥ ನಾಣ್ಣುಡಿಗೆ ಸೂಕ್ತವಾದಂತೆ ಅವರು ಇಲ್ಲಿ ಕಲೀಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಡಾಕ್ಟರ್, ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ. ಅಂತಂದರೆ ಈ ಎರಡೂ ಜಿಲ್ಲೆಗಳಲ್ಲಿ ನಿಯೋಜನೆಗೊಂಡಂತಹ ವಿದ್ಯಾರ್ಥಿಗಳನ್ನು ಈ ಕಾರ್ಯಚಟುವಟಿಕೆ ಮೇಲ್ವಿಚಾರಣೆಯನ್ನು ಹೇಗೆ ಮಾಡ್ತೀರಿ? ಮೇಲ್ವಿಚಾರಣೆ ಅಂತಂದರೆ ಪ್ರತಿ ಒಂದು ವಾರಕ್ಕೆ ಒಬ್ಬೊಬ್ಬ ನಮ್ಮ ಟೀಚರ್ನ ನಾವು ಆಯ್ಕೆ ಮಾಡಿ ಹಳ್ಳಿಯಲ್ಲಿ ಕಳಿಸ್ತೇವೆ. ಆ ಒಂದು ನಮ್ಮ ಏನು ಟೀಚರ್ಸ್ ಏನು ಹೋಗಿರ್ತಾರೆ ಇನ್ಚಾರ್ಜ್ ಟೀಚರ್ಸ್, ಆ ಒಂದು ವಾರಕ್ಕೆ ಅವುಗಳು ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಅರಿತುಬಿಟ್ಟು ಅವರಿಗೆ ವಿಜ್ಞಾನಿಗಳ ಕಡೆಯಿಂದ ಸೂಕ್ತ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ಸ್ಟೂಡೆಂಟ್ಸಿಗೆ ಗೈಡ್ ಮಾಡ್ತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹಿತ ನಾವು ಮಾನಿಟರ್ ಮಾಡ್ತೇವೆ. ಬೆಳಗ್ಗೆ ಸಂದರ್ಭಕ್ಕೆ ತಕ್ಕಂತೆ ಬೆಳೆಯ ವಿಚಾರ ಸಂಕಿರಣ ಆಗಿರ್ಬೋದು, ಪ್ರಾತ್ಯಕ್ಷತೆ ಇರ್ಬೋದು, ಚರ್ಚಾಕೂಟಗಳಿರ್ಬೋದು, ಪ್ರತಿ ಸಾಯಂಕಾಲ ಪ್ರತಿ ದಿವಸ ಸಾಯಂಕಾಲ ಆಯಿತು. ಆಮೇಲೆ ಬೆಳೆ ವಿಚಾರ ಸಂಕಿರಣ ಬಂದಾಗ ಈಗ ಮುಖ್ಯವಾದ ಬೆಳೆಗಳು ಅಂತಂದರೆ ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಅಂದರೆ ತೊಗರಿ ಇರ್ಬೋದು, ಇನ್ನು ಮೆಣಸಿನಕಾಯಿ ಇರ್ಬೋದು, ಪ್ರತಿಯೊಂದು ಬೆಳೆಗೂ ಸಹಿತ ನಾವು ವಿಚಾರ ಸಂಕಿರಣೆಯನ್ನು ಸಂಬಂಧಪಟ್ಟ ವಿಜ್ಞಾನಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ರೈತರಿಗೆ ನಾವು ಮಾಹಿತಿಯನ್ನು ಪ್ರತಿ ಹಳ್ಳಿಯಲ್ಲೂ ಸಹಿತ ಕೊಡ್ತೇವೆ. ಇದರಿಂದ ರೈತನಿಗೂ ಮಾಹಿತಿ ತಿಳಿತದೆ, ನಮ್ಮ ಹುಡುಗರಿಗೂ ಸಹಿತ ಮಾಹಿತಿ ಪ್ರಾಕ್ಟಿಕಲ್ ಆಗಿ ಅವರು ರೈತರು ಪಡ್ತಕ್ಕಂಥ ಅನುಭವಗಳನ್ನು ಅಂದರೆ ಕೀಟ ಮತ್ತು ರೋಗಗಳಿಗೆ ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಅಥವಾ ತೊಂದರೆಗಳಿಗೆ ನಾವು ಪರಿಹಾರ ಕೊಟ್ಟಂಗೆ ಆಗುತ್ತೆ, ಇಬ್ಬರಿಗೂ ತಿಳಿಸ್ದಂಗೆ ಆಗುತ್ತೆ. ರೈತರು ಇದ್ರ ಜೊತೆಗೆ ಮತ್ತೆ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಒಂದು ಫೀಡ್ಬ್ಯಾಕನ್ನು ರೈತರ ಕಡೆಯಿಂದ ತಗೊಂಡು ನಾವೇನು ಅವರಿಗೆ ಪರಿಹಾರವನ್ನು ಕೊಡ್ಬೋದು ಅನ್ನೋದನ್ನು ಸಹಿತ ನಾವು ವಿಚಾರ ಮಾಡ್ತೇವೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ರಾಯಚೂರು ಪ್ರತಿ ವರ್ಷದಂತೆ ಹಮ್ಮಿಕೊಂಡಿರುವಂತಹ ಈ ಗ್ರಾಮೀಣ ಕೃಷಿ ಸೇವಾನುಭವ ಶಿಬಿರದ ಒಂದು ವಿಚಾರವನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ತಾವು ಕಲಿತಂತಹ ಒಂದು ಜ್ಞಾನವನ್ನು ರೈತರಿಗೆ ಧಾರೆಯೋರೋದಾಗಿರ್ಬೋದು, ಜೊತೆಗೆ ರೈತರಿಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡುವಂತಹ ಕೆಲಸ ಆಗಿರ್ಬೋದು, ಜೊತೆಗೆ ರೈತ ಬಾಂಧವರು ಕ್ಷೇತ್ರ ಮಟ್ಟದಲ್ಲಿ ಎದುರಿಸುವಂತಹ ತೊಂದರೆಗಳನ್ನು ಒಂದು ಪಡೆದುಕೊಳ್ಳುವಂತಹ ಒಂದು ವಿಚಾರವನ್ನು ರಾವೇ ಎನ್ನುವಂತಹ ಒಂದು ಕಾರ್ಯಕ್ರಮದಡಿಯಲ್ಲಿ ಆಗ್ತದೆ. ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ಮಹಾವಿದ್ಯಾಲಯವು ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಹಲವಾರು ಶಿಬಿರಗಳನ್ನು ಆಯೋಜನೆ ಮಾಡಿದೆ. ರೈತ ಬಾಂಧವರು ತಾಂತ್ರಿಕ ಮಾಹಿತಿ ಜೊತೆಗೆ ಹಲವಾರು ಪ್ರಯೋಗಗಳನ್ನು ಮಾಡಿ ಕಲಿತಿದ್ದಾರೆ. ವಿದ್ಯಾರ್ಥಿಗಳು ಕೀಟ ರೋಗ ಇವುಗಳ ನಿರ್ವಹಣಾ ಕ್ರಮಗಳ ಕುರಿತು ಕಡಿಮೆ ವೆಚ್ಚದ ತಂತ್ರಜ್ಞಾನಗಳನ್ನು ಕಲಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯಗಳು ಮಾಡುತ್ತಿರುವಂತಹ ಶಿಕ್ಷಣ, ಸಂಶೋಧನೆ ಹಾಗೂ ವಿಸ್ತರಣೆ ಕಾರ್ಯಕ್ರಮಗಳು ಈ ಅಡಿಯಲ್ಲಿ ಅನುಷ್ಠಾನಗೊಳ್ಳುತ್ತಿವೆ. ಇದುವರೆಗೆ ರಾಯಚೂರು ಕೃಷಿ ಮಹಾವಿದ್ಯಾಲಯವು 2022-23 ಸಾಲಿನ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಕುರಿತು ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳ ಅಭಿಪ್ರಾಯ ಆಧಾರಿತ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಸತ್ಯನಾರಾಯಣರಾವ್, ಡೀನ್ ಕೃಷಿ ಮಹಾವಿದ್ಯಾಲಯ ರಾಯಚೂರು, ಡಾಕ್ಟರ್ ಎಜಿ ಶ್ರೀನಿವಾಸ್ ಶಿಬಿರ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮವನ್ನು ಪ್ರಸ್ತುತಿಪಡಿಸಿದವರು ಅಮರೀಶ್ ಆಶಿಹಾಳ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19-20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯು ಪ್ರಮಾಣ 58-88 ಮತ್ತು ಕನಿಷ್ಠ ಆರ್ದ್ರತೆಯು 28-50 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 11-15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.